ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ನೇತ್ರಗಳು ಸದಾ ಜೀವಂತವಾಗಿರಲಿ. ನೇತ್ರದಾನ ತಮ್ಮ ಕುಟುಂಬದ ಸಂಪ್ರದಾಯವಾಗಲಿ. ನೇತ್ರದಾನಕ್ಕೆ ವಯೋಮಿತಿ ಇಲ್ಲ. ನೇತ್ರ ಸಂಗ್ರಹಣೆ ಮತ್ತು ವಿತರಣೆ ಉಚಿತ ಸೇವೆ. ಮರಣಾನಂತರ ಕಡ್ಡಾಯವಾಗಿ ನೇತ್ರದಾನ ಮಾಡಿ. ಹಿಂದೆ ನಿಮ್ಮ ಕಣ್ಣುಗಳನ್ನು ದಾನ ಮಾಡಲು ಹೆಸರು ನೋಂದಾಯಿಸಿ. ನೇತ್ರದಾನದಿಂದ ಮಾತ್ರ ಕಾರ್ನಿಯ ಅಂಧರಿಗೆ ದೃಷ್ಟಿ ನೀಡಬಹುದು. ಬದುಕಿರುವಾಗ ರಕ್ತದಾನ, ಮರಣಾನಂತರ ನೇತ್ರದಾನ ಮಾಡಿ ಜೀವನ ಸಾರ್ಥಕವಾಗಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಅಂಧತ್ವ ನಿಯಂತ್ರಣ ವಿಭಾಗ, ಧಾರವಾಡ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 528 6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನು ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ್ಮೇಲೆ ತಿಳಿಯಿತು ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ 1 ಸಿಮೆಂಟ್. ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು. ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ. ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994. ಕರ್ನಾಟಕವನ್ನು COVID-19 ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ COVID-19 ಲಸಿಕೆಯನ್ನು ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ COVID-19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು COVID-19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿ ಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834297033, ಹೃದಯ ರೋಗ ಆಸ್ಪತ್ರೆ 0835429713. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ನೋಡೋಣಂತೆ ಒಳನಾಡು ಮೀನು ಸಾಕಾಣಿಕೆ ಕುರಿತು ಡಾಕ್ಟರ್ ಕೆ ವಿ ಬಸವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣಂತೆ. ಇವರನ್ನು ಸಂದರ್ಶಿಸಿದ್ದಾರೆ ರಾಮೇಶ್ವರ ಶಿರಬಡಗಿ. ನಮಸ್ಕಾರ ಡಾಕ್ಟರ್ ಕೆ ವಿ ಬಸವಕುಮಾರ್ ಅವರೇ. ನಮಸ್ಕಾರ. ಈಗಾಗಲೇ ನಾವು ಕೃಷಿಗೆ ಸಂಬಂಧಿತ ವಿಷಯ ಹಾಗೂ ಕೋಳಿ ಸಾಕಣೆ, ಜಾನುವಾರುಗಳ ಸಾಕಣೆ, ಕುರಿ ಸಾಕಣೆ, ಹಂದಿ ಸಾಕಣೆ ಇವೆಲ್ಲಗಳ ಬಗ್ಗೆ ಸಾಕಷ್ಟು ಏನು ಕೇಳ್ತಾ ಇದ್ದೇವೆ ಅಲ್ರಿ. ಆದ್ರೆ ಈ ಮೀನಿನ ಬಗ್ಗೆ, ಮೀನಿನ ರುಚಿ ಬಗ್ಗೆ ಹೆಚ್ಚು ಕೇಳಿರುವುದಲ್ಲ. ಈ ಒಳನಾಡು ಮೀನು ಸಾಕಣೆ ಬಗ್ಗೆ ರೈತರಿಗೆ ಮಾಹಿತಿ ಮಾಡಿಕೊಡ್ತೀರಿ? ಮಾಹಿತಿ ಕೊಡ್ತೇನೆ. ಆದ್ರೆ ಮೀನು ಸಾಕಣೆಯನ್ನು ಹೇಗೆ ಮಾಡಬೇಕೆಂಬ ಪೂರ್ವದಲ್ಲಿ ನಾವು ಮೀನನ್ನು ಆಹಾರ ಪದಾರ್ಥವನ್ನಾಗಿ ಏತಕ್ಕೆ ಬಳಸಬೇಕು ಅನ್ನೋದು ತಿಳಿಯೋದು ಸೂಕ್ತ. ಈಗಾಗಲೇ ಗೊತ್ತಿದ್ದಂಗೆ ನಮ್ಮ ದೇಶದ ಜನಸಂಖ್ಯೆ ಸುಮಾರು 350 ಕೋಟಿಗೆ ತಲುಪಿದೆ. ಈ ದಿನೇ ದಿನೇ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರ ಉತ್ಪಾದನೆ ಮಾಡುವುದು ಬಹಳ ಮುಖ್ಯ ವಿಷಯವಾಗಿದೆ. ಈಗ ಕೃಷಿಗೆ ಯೋಗ್ಯವಾದ ಜಮೀನು ಈಗ ದಿನೇ ದಿನೇ ನಗರೀಕರಣದಿಂದಾಗಿ ಅಥವಾ ಔದ್ಯೋಗೀಕರಣದಿಂದಾಗಿ ಸೀಮಿತಗೊಳ್ತಾ ಇದೆ. ಇದರಿಂದ ಆಹಾರ ಉತ್ಪಾದನೆಯನ್ನು ನಾವು ಗಣನೀಯವಾಗಿ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ರಿಂದ ಆಹಾರ ಉತ್ಪಾದನೆಗೆ ನಾವು ಇತರ ಸಂಪನ್ಮೂಲಗಳತ್ತ ಗಮನ ಹರಿಸುವುದು ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವು ಮೀನುಗಾರಿಕೆ ಅಥವಾ ಜಲಕೃಷಿಯಿಂದ ಆಹಾರದ ಉತ್ಪಾದನೆಯನ್ನು ಹೆಚ್ಚಿಸಬಹುದು. ಇವುಗಳಿಂದ ಅತ್ಯಂತ ಪೌಷ್ಟಿಕಾಂಶಯುಕ್ತ ಮತ್ತು ಗುಣಾತ್ಮಕವಾದ ಆಹಾರವನ್ನು ಪಡೆಯಬಹುದಾಗಿದೆ. ಈಗಾಗಲೇ ಗೊತ್ತಿದ್ದಂಗೆ ಮೀನುಗಾರಿಕೆ ಅಂದ್ರೆ ಸ್ವಾಭಾವಿಕವಾಗಿ ಲಭ್ಯವಿರುವ ನೀರಿನ ಪ್ರದೇಶಗಳಲ್ಲಿ ತಮ್ಮಷ್ಟಕ್ಕೆ ತಾವೇ ಬೆಳೆದಂತ ಮೀನುಗಳನ್ನ ಹಿಡಿಯೋದಕ್ಕೆ ನಾವು ಮೀನುಗಾರಿಕೆ ಅಂತೇವೆ. ಆದ್ರೆ ಮೀನು ಸಾಕಣೆ ಅಂದ್ರೆ ನಾವು ಉದ್ದೇಶಪೂರ್ವಕವಾಗಿ ಯಾವ ಮೀನು ಕಡಿಮೆ ಸಮಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತೋ ಅಂತ ಮೀನನ್ನು ಕೃತಕ ಕೊಳಗಳಲ್ಲಿ ಬೆಳೆಯುವಂತ ಪ್ರಕ್ರಿಯೆಯನ್ನು ನಾವು ಮೀನು ಸಾಕಣೆ ಅಂತ ಕರಿತೇವೆ. ಹಾಗಾದ್ರೆ ಈ ಮೀನು ತಿನ್ನುವುದರಿಂದ ಏನು ಪ್ರಯೋಜನ ಅದ ಅಂತೀರಿ? ಆಯ್ತು, ತಿಳಿಸ್ಕೊಡ್ತೇನೆ. ಬಹುಶಃ ಎಲ್ಲಾ ಜನರಿಗೂ ಗೊತ್ತಿರುವ ವಿಷಯವೇನೆಂದ್ರೆ ಮೀನು ತಿಂದವನ ಬುದ್ಧಿ ಚುರುಕು ಎಂಬ ನಾಣ್ಣುಡಿ ಬಹಳ ಪ್ರಚಲಿತದಲ್ಲಿರುವ ಮಾತು. ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ವಾಸಿಸುವಂತ ಜನರು ಹೆಚ್ಚಾಗಿ ಮೀನು ತಿನ್ನೋದ್ರಿಂದ ಅವರು ನಮಗಿಂತ ಚುರುಕಾಗಿರ್ತಾರೆ ಎಂಬ ಮಾತನ್ನು ನಾವುಗಳೇ ಒಪ್ಕೊಳ್ತೇವೆ. ಏಕೆಂದ್ರೆ ಮೀನು ಸುಲಭವಾಗಿ ಜೀರ್ಣಗೊಳ್ಳುವ ಒಂದು ಪೌಷ್ಟಿಕ ಆಹಾರ. ಉತ್ತಮ ಗುಣಮಟ್ಟದ ಸಸಾರಜನಕ ಮತ್ತು ಕೊಬ್ಬು ಮೀನಿನಲ್ಲಿ ಇರುವುದರಿಂದ ಇದು ಮನುಷ್ಯನ ಉತ್ತಮ ಆರೋಗ್ಯಕ್ಕೆ ವರಪ್ರಸಾದವೆಂದೇ ಹೇಳಬಹುದು. ಈ ಮೀನಿನ ಸಸಾರಜನಕದಲ್ಲಿ ಎಲ್ಲಾ ಅತ್ಯವಶ್ಯವಾದ ಅಮೈನೋ ಆಮ್ಲಗಳು ಇರುವುದರಿಂದ ಮೀನು ಎಲ್ಲಾ ವಯಸ್ಸಿನವರೆಗೂ ಉತ್ತಮ ಪೌಷ್ಟಿಕ ಆಹಾರವಾಗಿ ಪರಿಣಮಿಸುತ್ತದೆ. ಮೀನಿನ ಮಾಂಸ ಮೀನಿನ ಒಟ್ಟು ದೇಹ ತೂಕದ 50-70% ಈ ಮೀನಿನ ಮಾಂಸದಲ್ಲಿ ಸಸಾರಜನಕದ ಪ್ರಮಾಣ 15-20% ಇದಲ್ಲದೆ ಮೀನಿನಿಂದ ದೊರೆಯುವ ಸಸಾರಜನಕವು ಇತರ ಪ್ರಾಣಿ ಮೂಲಗಳಿಗೆ ದೊರೆಯುವ ಸಸಾರಜನಕಕ್ಕೆ ಹೋಲಿಸಿದಾಗ ಇದು ಸುಲಭವಾಗಿ ಜೀರ್ಣಗೊಳ್ಳುವುದಲ್ಲದೆ ಮೀನು ಅಗ್ಗದ ಬೆಲೆಗೆ ದೊರೆಯುತ್ತದೆ. ಹೌದೌದು, ಇದು ಒಪ್ಪಿಕೊಳ್ಳುವಂತ ವಿಷಯ ಬಿಡ್ರಿ. ಇನ್ನು ನಾವು ಮೀನನ್ನ ಪೋಷಕಾಂಶಗಳ ಸಾರ ಅಥವಾ ರೋಗ ನಿವಾರಕ ಅಂತಲೇ ಕರಿತೇವೆ. ಮೀನು ತಿನ್ನುವುದರಿಂದ ಬುದ್ಧಿಮಟ್ಟ ಬೆಳೆಯುವುದಲ್ಲದೆ ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳನ್ನು ತಡೆ ಹಿಡಿಯುವ ಶಕ್ತಿ ಮೀನಿಗಿದೆ. ಉದಾಹರಣೆಗೆ ಹೇಳಬೇಕಂದ್ರೆ ಈ ಶೀತ ಪ್ರದೇಶದಲ್ಲಿ ವಾಸಿಸುವಂತ ಜನರು ತಮ್ಮ ದಿನನಿತ್ಯದ ಆಹಾರದಲ್ಲಿ ಮೀನನ್ನ ಸೇವಿಸುವುದರಿಂದ ಅವರಿಗೆ ಹೃದಯಾಘಾತ ಅನ್ನುವ ಪದಕ್ಕೆ ಅರ್ಥವೇ ಗೊತ್ತಿಲ್ಲಂತೆ. ಈ ಮೀನಿನ ಕೊಬ್ಬಿನಲ್ಲಿ ಎಲ್ಲಾ ವಿಧದ ಅಸಂತೃಪ್ತ ಮೇಧೋ ಆಮ್ಲಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಈ ಅಸಂತೃಪ್ತ ಕೊಬ್ಬಿನ ಆಮ್ಲಗಳು ಬೇರೆ ಪ್ರಾಣಿಜನ್ಯ ಕೊಬ್ಬಿನಲ್ಲಿ ಇಲ್ಲದೇ ಇರುವುದರಿಂದ ನಾವು ಮೀನಿನ ಕೊಬ್ಬಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತೇವೆ. ಈ ಅಸಂತೃಪ್ತ ಕೊಬ್ಬಿನ ಆಮ್ಲಗಳು ಮನುಷ್ಯನ ದೇಹದ ರಕ್ತದಲ್ಲಿನ ಕೊಲೆಸ್ಟ್ರಾಲ್ನ ಅಂಶವನ್ನು ಕಡಿಮೆ ಮಾಡೋದ್ರಿಂದ ಹೆಚ್ಚು ಮೀನು ತಿನ್ನುವವರಿಗೆ ಹೃದ್ರೋಗದ ತೊಂದರೆ, ಕುರುಡುತನ, ಆರ್ಥ್ರೈಟಿಸ್ ಮತ್ತಿತರ ತೊಂದರೆಗಳು ಕಡಿಮೆ ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಈ ಮೀನಿನ ಕೊಬ್ಬಿನಲ್ಲಿ ಮುಖ್ಯವಾಗಿ EPA ಮತ್ತು DHA ಎಂಬ ಅಸಂತೃಪ್ತ ಮೇಧೋ ಆಮ್ಲಗಳು ಇರುವುದರಿಂದ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುತ್ತವೆ. ಇದಲ್ಲದೆ ಮೀನಿನಲ್ಲಿ ಜೀವಸತ್ವಗಳಾದ A ಮತ್ತು D ಗಣನೀಯವ ಪ್ರಮಾಣದಲ್ಲಿ ಇರುತ್ತವೆ. ಹಾಗೆಯೇ ಲವಣಾಂಶಗಳಾದ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಅಯೋಡಿನ್, ಫ್ಲೋರಿನ್ಗಳು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇವೆ. ಸಮುದ್ರ ಮೀನಿನಲ್ಲಿ ಹಾಗೂ ಮೃದ್ವಾಂಗಿಗಳಲ್ಲಿ ಅಯೋಡಿನ್ ಅಂಶ ಹೆಚ್ಚಿರುವುದರಿಂದ ಸಮುದ್ರ ತೀರದ ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನರಿಗೆ ಗಳಗಳಲೆ ಅಥವಾ ಗೋಯ್ಟರ್ ಅಂತ ಏನಂತೇವೆ ಆ ಕಾಯಿಲೆ ಬರೋದಿಲ್ಲ. ಸೊ ಇವೆಲ್ಲಾ ಕಾರಣಗಳಿಂದ ನಾವು ಮೀನನ್ನು ಪೋಷಕಾಂಶಗಳ ಸಾರ ಅಥವಾ ರೋಗ ನಿವಾರಕ ಅಂತಲೇ ಕರಿತೇವೆ. ಆದ್ರೆ ವಿಪರ್ಯಾಸ ಏನಂದ್ರೆ ವಾರ್ಷಿಕ ಮೀನಿನ ಸೇವನೆಯು ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಇದೆ, ಆದ್ರೆ ವಿದೇಶಗಳಲ್ಲಿ ಇದು ಹೆಚ್ಚಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಪ್ರತಿ ಮಾನವನಿಗೆ ವರ್ಷಕ್ಕೆ ಕೇವಲ 11 ಕೆಜಿಯಷ್ಟು ಮಾತ್ರ ಮೀನು ದೊರೆಯುತ್ತದೆ. ಇದು ಜಾಗತಿಕ ಆರೋಗ್ಯ ಸಂಸ್ಥೆ ನಿಗದಿ ಮಾಡಿದ ಪ್ರಮಾಣಕ್ಕಿಂತ ಕಡಿಮೆ. ಹಾಗಾಗಿ ನಾವು ಎಲ್ಲಿ ಜಲ ಪ್ರದೇಶಗಳ ಲಭ್ಯವಿರ್ತದೋ ಅಲ್ಲಿ ಮೀನಿನ ಸಾಕಣೆಯನ್ನ ಮಾಡಬಹುದು. ಭೂಮಿಯ 70% ನೀರಿನಿಂದ ಆವೃತವಾದರೂ ಸಹ ನಾವು ಒಳನಾಡಿನಲ್ಲಿ ಮೀನು ಸಾಕಣೆಯನ್ನ ಯಾಕೆ ಮಾಡ್ಬೇಕಂತೀರಿ? ಸಮುದ್ರದಿಂದ ಸಿಗುವ ಮೀನಿನ ಉತ್ಪನ್ನ ಬಹುತೇಕ ಮಟ್ಟಿಗೆ ತಟಸ್ಥವಾಗಿಬಿಟ್ಟಿದೆ. ಎಷ್ಟೇ ನಾವು ಆಧುನಿಕ ಬಲೆ ಅಥವಾ ಆಧುನಿಕ ಉಪಕರಣವನ್ನು ಬಳಸಿದ್ರೂ ಸಹಿತ ನಾವು ಹೆಚ್ಚಿನ ಮೀನಿನ ಉತ್ಪನ್ನವನ್ನ ತೆಗೆಯಲು ಸಾಧ್ಯವಾಗ್ತಿಲ್ಲ. ಕಾರಣ ನಮ್ಮಲ್ಲಿ ಎಲ್ಲೆಲ್ಲಿ ಜಲ ಪ್ರದೇಶಗಳು ಲಭ್ಯವಿದೆಯೋ ಅಲ್ಲಿ ನಾವು ಮೀನು ಸಾಕಣೆ ಮಾಡಿದರೆ ಈ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಒಂದು ಆಹಾರದ ಭದ್ರತೆಯನ್ನು ಒದಗಿಸಬಹುದಾಗಿದೆ. ಮೀನು ಸಾಕಣೆ ಮಾಡಬೇಕಾದ್ರೆ ನಮ್ಮಲ್ಲಿ ಜಲ ಸಂಪನ್ಮೂಲ ಅದ ಅಂತೀರಿ? ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜಲ ಪ್ರದೇಶಗಳು ಮೀನು ಸಾಕಣೆಗೆ ಯೋಗ್ಯವಾಗಿವೆ. ನಮ್ಮ ರಾಜ್ಯವು ಇಡೀ ದೇಶದಲ್ಲಿಯೇ ಅತಿ ವಿಸ್ತಾರವಾದ ಒಳನಾಡು ಜಲ ಸಂಪತ್ತನ್ನು ಹೊಂದಿದೆ. ಸುಮಾರು 5.2 ಲಕ್ಷ ಹೆಕ್ಟೇರ್ಗಳಷ್ಟು ಜಲ ಪ್ರದೇಶ ಇದ್ದು ಇದರಲ್ಲಿ 74 ಜಲಾಶಯಗಳು, ಸುಮಾರು 30,000 ಸಣ್ಣ ಮತ್ತು ದೊಡ್ಡ ಕೆರೆಗಳು ಮತ್ತು 5,800 ಕಿಲೋಮೀಟರ್ನಷ್ಟು ಉದ್ದವಿರುವ ನದಿ, ಇತರೆ ಹಳ್ಳ ಕೊಳ್ಳಗಳು ಇವೆ. ಇದರಲ್ಲಿ ಈ ಜಲ ಸಂಪತ್ತಿನ ಹೆಚ್ಚಿನ ಭಾಗವು ಮೀನುಗಾರಿಕೆ ಚಟುವಟಿಕೆಗಳಿಗೆ ಉಪಯೋಗ ಆಗ್ತಾ ಇಲ್ಲ. ಒಂದು ಅಂದಾಜಿನ ಪ್ರಕಾರ ಈ ಜಲ ಪ್ರದೇಶಗಳಿಂದ ಸುಮಾರು 3 ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಮೀನು ಉತ್ಪಾದನೆಯನ್ನು ಮಾಡಬಹುದಾಗಿದೆ. ಆದ್ರೆ ಪ್ರಸ್ತುತದಲ್ಲಿ ಕೇವಲ 2 ಲಕ್ಷ ಟನ್ಗಳಷ್ಟು ಮೀನಿನ ಉತ್ಪಾದನೆ ಆಗ್ತಿದೆ. ಆದ್ರಿಂದ ನಮ್ಮ ರಾಜ್ಯದಲ್ಲಿ ಒಳನಾಡು ಮೀನುಗಾರಿಕೆಗೆ ಸಾಕಷ್ಟು ಅವಕಾಶಗಳಿವೆ. ಮೀನಿನ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಲ್ಲ, ಇದನ್ನ ಹೇಗೆ ಸಾಕ್ಬೇಕಂತೀರಿ? ಆದ್ರೆ ಇದಕ್ಕೂ ಮುನ್ನ ಒಂದು ಪ್ರಚಲಿತದಲ್ಲಿರುವ ನಾಣ್ಣುಡಿಯನ್ನ ನಮ್ಮ ರೈತರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಮನುಷ್ಯನಿಗೆ ಒಂದು ಮೀನ್ ಕೊಟ್ರೆ ಅವನು ಅದನ್ನು ಆ ದಿನವೇ ತಿಂದ್ಬಿಡ್ತಾನೆ. ಆದ್ರೆ ಅದೇ ಮೀನನ್ನ ಹೇಗೆ ಬಳಸಬೇಕು ಅಥವಾ ಹೇಗೆ ಬೆಳೆಸಬೇಕಂತ ಕಲಿಸಿದ್ರೆ ಅವನು ತನ್ನ ಜೀವಮಾನವಿಡೀ ಆ ಮೀನನ್ನ ತಿಂತಾನೆ. ಇದು ಮೊದಲನೇ ತತ್ವ. ಇದು ಎರಡನೇ ತತ್ವ ಏನಂದ್ರೆ, ಈಗ ಎಲ್ಲಿ ಸ್ವಾಭಾವಿಕವಾಗಿ ನೀರಿನ ಲಭ್ಯತೆ ಇದೆಯೋ ಅಲ್ಲಿ ಮೀನನ್ನು ಬೆಳೀರಿ ಅಂತ ಹೇಳಿ ನಾವು ಎರಡನೇ ತತ್ವವನ್ನು ಸಹ ಹೇಳ್ತೇವೆ. ಉದಾಹರಣೆಗೆ ಕೃಷಿ ಹೊಂಡಗಳಲ್ಲಿ ನಾವು ಸಹಿತ ಮೀನನ್ನ ಬೆಳಿಬಹುದು. ಇನ್ನು ಈ ಮೀನು ಸಾಕಣೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀರಿ? ಆಯ್ತು. ಒಳನಾಡು ಮೀನು ಸಾಕಣೆ ಅಥವಾ ಸಿಹಿನೀರು ಮೀನು ಸಾಕಣೆ ಇತರ ಪದ್ಧತಿಗಳಂತೆ ಸುಲಭ ಹಾಗೂ ಕಡಿಮೆ ಖರ್ಚಿನಲ್ಲಿ ಕೈಗೊಳ್ಳಬಹುದಾದ ಮತ್ತು ಅಧಿಕ ಲಾಭ ತರುವ ಒಂದು ಸುಧಾರಿತ ಪದ್ಧತಿಯಾಗಿದೆ. ಈ ವೈಜ್ಞಾನಿಕ ಮೀನು ಪಾಲನೆಯಿಂದ 1 ಎಕರೆಯಲ್ಲಿ ಸುಮಾರು 4,000 ಮೀನು ಮರಿಗಳನ್ನು ಬಿತ್ತಿ ಸೂಕ್ತ ಗೊಬ್ಬರ ಹಾಗೂ ಪೂರಕ ಆಹಾರವನ್ನು ನೀಡಿ 1 ವರ್ಷದಲ್ಲಿ ಸುಮಾರು 2,500 ರಿಂದ 3,000 ಕೆಜಿ ಮೀನನ್ನು ಉತ್ಪಾದಿಸಬಹುದಾಗಿದೆ. ಈ ಉತ್ಪಾದನೆಯಲ್ಲಿ ವಿವಿಧ ಹಂತಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಅವುಗಳು ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಮೀನಿನ ಕೊಳ ಮತ್ತು ನೀರಿನ ಗುಣಧರ್ಮಗಳನ್ನು ತಿಳಿದುಕೊಳ್ಳೋದು. ಎರಡನೇದು ಕೊಳಗಳಲ್ಲಿ ಸಾಕಲು ಯೋಗ್ಯವಾದ ಮೀನು ತಳಿಗಳನ್ನ ಗುರುತಿಸೋದು. ಮೂರನೇದು ಕೊಳಗಳನ್ನ ಸಜ್ಜುಗೊಳಿಸೋದು. ನಾಲ್ಕನೇದು ಕೊಳದ ನೀರನ್ನು ಫಲವತ್ತು ಮಾಡುವುದು. 5ನೇದು ಮೀನು ಮರಿಗಳನ್ನು ದಾಸ್ತಾನು ಮಾಡುವುದು. ಹಾಗೆ ಈ ಮೀನು ದಾಸ್ತಾನು ಮಾಡಿದಂತಹ ಮೀನು ಮರಿಗಳಿಗೆ ಪೂರಕ ಆಹಾರವನ್ನು ನೀಡುವುದು ಹಾಗೂ ಬೆಳೆದಂತ ಮೀನುಗಳನ್ನು ನಾವು ಹಿಡುವಳಿ ಮಾಡುವುದು. ಈ ವಿವಿಧ ಹಂತಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀರಿ? ಮೊದಲನೇದಾಗಿ ನಮ್ಮ ಮೀನು ಪಾಲನೆಗೆ ಸುಮಾರು 0.25-5 ಎಕರೆ ವಿಸ್ತೀರ್ಣವುಳ್ಳ ಕೊಳಗಳು ಇದ್ರೆ ಸೂಕ್ತ. ಇವುಗಳ ಆಳ 4-6 ಅಡಿ ಇರಬೇಕು ಹಾಗೂ ಈ ಕೊಳಗಳ ಒಂದು ಆಕಾರ ಆಯತಾಕಾರದ ಇದ್ರೆ ಬಹಳ ಸೂಕ್ತ. ಹಾಗೂ ಸಾಕಣಾ ಅವಧಿಯುದ್ದಕ್ಕೂ ನೀರಿನ ಆಳವನ್ನು ಸುಮಾರು 3-4 ಅಡಿ ಇರುವ ಹಾಗೆ ನಾವು ನೋಡ್ಕೊಳ್ಬೇಕು. ಇನ್ನು ಮಣ್ಣಿನ ರಸಸಾರ 6.5-7.5 ಇರಬೇಕು. ಹಾಗೆ ನೀರಿನ ರಸಸಾರ 6.5-8.5 ಇರಬೇಕು. ಒಂದು ವೇಳೆ ಕೊಳದ ಮಣ್ಣು ಆಮ್ಲೀಯವಾಗಿದ್ದರೆ ನಾವು ಸುಣ್ಣವನ್ನು 200-250 ಕೆಜಿ ಹಾಕಿ ರಸಸಾರವನ್ನು ಸರಿಪಡಿಸಿಕೊಳ್ಬೇಕು. ಇನ್ನು ನೀರಿನ ಕ್ಷಾರತೆ ಅಂತ ಏನಂತೇವೆ, ಅದು 75-150 ppmಗಳಷ್ಟು ಇರಬೇಕು. ಟರ್ಬಿಡಿಟಿ ಅಂತ ಹೇಳ್ತೇವೆ, ಇದು 20 ppmಗಳಷ್ಟು ಇರಬೇಕು. ಇನ್ನು ಎರಡನೇ ಹಂತದಲ್ಲಿ ಕೊಳಗಳಿಗೆ ಮರಿ ಬಿಡುವ ಪೂರ್ವದಲ್ಲಿ ಕೊಳದಲ್ಲಿರುವ ಜಲಸಸ್ಯಗಳನ್ನು, ಕಪ್ಪೆ, ಹಾವು, ಜಲೀಯ ಕೀಟ ಇತ್ಯಾದಿ ಅನಾವಶ್ಯಕ ಪ್ರಾಣಿಗಳನ್ನು ನಾವು ನಿರ್ಮೂಲನೆ ಮಾಡಬೇಕು. ಅಂದ್ರೆ ಉದ್ದೇಶಪೂರ್ವಕವಾಗಿ ಏನು ನಾವು ಮೀನನ್ನು ಬಿಟ್ಟಿರ್ತೇವೆ ಅದು ಮಾತ್ರ ಬೆಳೆಯೋ ಹಾಗೆ ನೋಡ್ಕೋಬೇಕು. ಅನಗತ್ಯ ಮೀನುಗಳನ್ನು ನಾವು ಎಳೆ ಬಲೆ ಸಹಾಯದಿಂದ ತೆಗೆದುಹಾಕಬೇಕು. ಒಂದು ವೇಳೆ ನೀರು ಆಳವಾಗಿದ್ರೆ 1 ಎಕರೆ ಜಲ ಪ್ರದೇಶಕ್ಕೆ 1,000 ಕಿಲೋಗ್ರಾಂ ಹಿಪ್ಪೆ ಹಿಂಡಿಯನ್ನು ಹಾಕಿ ನಿರ್ಮೂಲನೆ ಮಾಡಬಹುದು. ಈ ಹಿಪ್ಪೆ ಹಿಂಡಿಯ ಒಂದು ಅನುಕೂಲ ಏನಂದ್ರೆ, ಇದು ತನ್ನ ಕಾರ್ಯವನ್ನು ಮುಗಿಸಿದ ನಂತರ ಇದು ಗೊಬ್ಬರವಾಗಿ ಪರಿವರ್ತನೆಗೊಳ್ಳುತ್ತೆ. ಮತ್ತ ಇದು ಹಿಪ್ಪೆ ಹಿಂಡಿ ಒಂದಾದವ ಮತ್ತ ಬೇರೆ ಏನಾದ್ರೂ ಮತ್ಸ್ಯ ನಾಶಕಗಳು ಅದಾವ ಅಂತೀರಿ? ಹಿಪ್ಪೆ ಹಿಂಡಿಯ ಬದಲಾಗಿ ಸಹಿತ ಪರ್ಯಾಯವಾಗಿ ಮತ್ಸ್ಯನಾಶಕಗಳಿವೆ. ಚಹಾದ ಹಿಂಡಿ ಅಂತ ಮತ್ತೆ ಡೆರೀಸ್ ರೂಟಿನ ಬೇರಿನ ಪುಡಿ ಅಂತೇಳಿ, ಆಮೇಲೆ ಇವೆರಡೂ ಲಭ್ಯವಿಲ್ಲದಾಗ ಅಮೋನಿಯಂ ಸಲ್ಫೇಟ್ ಮತ್ತು ಸುಣ್ಣ ಅಥವಾ ಬ್ಲೀಚಿಂಗ್ ಪುಡಿಗಳನ್ನು ನಾವು ಮತ್ಸ್ಯನಾಶಕಗಳಾಗಿ ಬಳಸಬಹುದಾಗಿದೆ. ಸಾಕಾಣಿಕೆಗೆ ಯೋಗ್ಯವಾದ ಮೀನಿನ ತಳಿಗಳ ಬಗ್ಗೆ ತಿಳಿಸ್ಕೊಡ್ತೀರಿ? ಆಯ್ತು. ಈಗ ಯಾವುದೇ ಒಂದು ಸ್ವಾಭಾವಿಕವಾಗಿ ಲಭ್ಯವಿರುವ ನೀರಿನಲ್ಲಿ ಪೋಷಕಾಂಶಗಳು ಇರ್ತವೆ. ಕೆಲವು ರೀತಿಯ ಆಹಾರವು ಮೇಲ್ಪದರದಲ್ಲಿದ್ದರೆ ಕೆಲವು ಕೊಳದ ತಳದಲ್ಲಿ ಇರುತ್ತದೆ, ಇನ್ನು ಕೆಲವು ಆಹಾರ ಮಧ್ಯಭಾಗದಲ್ಲಿ ಇರುತ್ತದೆ. ಆಹಾರ ಅಥವಾ ಪೋಷಕಾಂಶಗಳನ್ನು ಮಾಂಸವಾಗಿ ಪರಿವರ್ತಿಸಲು ಕೊಳದ ವಿವಿಧ ಭಾಗಗಳಲ್ಲಿ ಉತ್ಪಾದನೆಯಾಗುವ ನೈಸರ್ಗಿಕ ಆಹಾರವನ್ನು ಸೇವಿಸುವ ಸೂಕ್ತ ತಳಿಗಳನ್ನು ನಾವು ಆಯ್ಕೆ ಮಾಡಬೇಕಾದ ಅತ್ಯವಶ್ಯ. ಆದ್ದರಿಂದ ಏಕತಳಿ ಸಾಕಾಣಿಕೆ ಬದಲಾಗಿ ಬೇರೆ ಬೇರೆ ಆಹಾರ ಸೇವಿಸುವ ವಿವಿಧ ತಳಿಗಳನ್ನು ನಾವು ದಾಸ್ತಾನು ಮಾಡುವುದು ಅತ್ಯವಶ್ಯವಾಗಿದೆ. ಹೀಗೆ ದಾಸ್ತಾನು ಮಾಡಿದ ತಳಿಗಳು ಒಂದಕ್ಕೊಂದು ಹೊಂದಿಕೊಂಡು ಹೋಗುವಂತಿರಬೇಕು. ಇನ್ನು ಈ ತಳಿಗಳು ಯಾವಂದ್ರಪ್ಪ, ಮೊದಲನೇದಾಗಿ ಕಟ್ಲ ಅಂತೇಳಿ, ಇದು ಶೀಘ್ರವಾಗಿ ನೀರಿನ ಮೇಲ್ಮಟ್ಟದಲ್ಲಿ ಇರುವ ಪ್ರಾಣಿಜನ್ಯ ನೈಸರ್ಗಿಕ ಆಹಾರವನ್ನು ತಿಂದು ವಾರ್ಷಿಕವಾಗಿ 1.5-2 kg ಬೆಳವಣಿಗೆ ಹೊಂದುತ್ತದೆ. ಎರಡನೇದಾಗಿ ರೋಹು ಅಂತೇಳಿ, ಇದು ಅತಿ ರುಚಿಕರವಾದ ಮೀನು. ಕೊಳದ ಮಧ್ಯಭಾಗದಲ್ಲಿ ಅರೆ ಕೊಳೆತ ಪದಾರ್ಥ ಪಾಚಿ ಇತ್ಯಾದಿಗಳನ್ನು ತಿಂದು ವಾರ್ಷಿಕವಾಗಿ 0.8-0.9 kg ಬೆಳವಣಿಗೆ ಹೊಂದುತ್ತದೆ. ಇನ್ನು ಮೂರನೇದಾಗಿ ಮೃಗಾಲ್, ಕೊಳದ ತಳಭಾಗದಲ್ಲಿ ಲಭ್ಯವಿರುವ ಕೊಳೆತ ಸಾವಯವ ಸಸ್ಯ ಹಾಗೂ ಪ್ರಾಣಿ ಪದಾರ್ಥಗಳನ್ನು ತಿಂದು ವಾರ್ಷಿಕವಾಗಿ 0.7-0.9 kg ಬೆಳವಣಿಗೆ ಹೊಂದುತ್ತದೆ. ಈ ಮೂರು ತಳಿಗಳನ್ನು ನಾವು ಭಾರತೀಯ ಗೆಂಡೆ ಮೀನುಗಳೆಂದು ಕರೆಯುತ್ತೇವೆ, ಯಾಕಂದ್ರೆ ಈ ಗೆಂಡೆ ಮೀನುಗಳು ಇಲ್ಲಿ ಭಾರತ ದೇಶದಲ್ಲಿಯೇ ಜನ್ಮ ತಾಳಿವೆ. ಇನ್ನು ನಾಲ್ಕನೇದಾಗಿ ಬೆಳ್ಳಿ ಗೆಂಡೆ ಅಂತೇಳಿ, ಇದು ನೀರಿನ ಮೇಲ್ಭಾಗದಲ್ಲಿರುವ ಸಸ್ಯಜನ್ಯ ನೈಸರ್ಗಿಕ ಆಹಾರವನ್ನು ತಿಂದು ವಾರ್ಷಿಕವಾಗಿ 1.5-1.75 kg ಬೆಳೆಯುತ್ತದೆ. ಆಮೇಲೆ ಹುಲ್ಲುಗೆಂಡೆ ಅಂತೇಳಿ, ಹೆಸರೇ ಹೇಳುವಾಗಿ ಇದು ನೀರಿನಲ್ಲಿರುವ ಜಲಸಸ್ಯಗಳನ್ನು ತಿಂದು ವಾರ್ಷಿಕವಾಗಿ 2-2.5 kg ಬೆಳವಣಿಗೆಯನ್ನು ಹೊಂದುತ್ತದೆ. ಇನ್ನು ಕೊನೆಯದಾಗಿ ಸಾಮಾನ್ಯ ಗೆಂಡೆ ಅಂತೇಳಿ, ಇದು ತಳದಲ್ಲಿ ವಾಸ ಮಾಡುವಂತ ಮೀನು. ಇದು ನೈಸರ್ಗಿಕವಾಗಿ ದೊರೆಯುವ ಕೊಳೆತ ಸಸ್ಯ ಹಾಗೂ ಪ್ರಾಣಿ ಪದಾರ್ಥಗಳನ್ನು ತಿಂದು ವಾರ್ಷಿಕವಾಗಿ 0.7-0.8 kg ಬೆಳವಣಿಗೆಯನ್ನು ಹೊಂದುತ್ತದೆ. ಸಾಮಾನ್ಯವಾಗಿ ರೈತರು ನಮ್ಮ ನೀರಿನ ಕೊಳ ಇಷ್ಟಡಿ ಉದ್ದ ಇಷ್ಟಡಿ ಅಗಲ ಇದೆ ಅಂತೇಳಿ ಹಲವಾರು ಬಾರಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಇದಕ್ಕೆ ಎಷ್ಟು ಮೀನು ಬಾರಿ ಬಿಡಬೇಕೆಂದು ಅವರೇ ನಿರ್ಧರಿಸಬಹುದಾಗಿದೆ. ಅವರು ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಅಂದ್ರೆ, ಒಂದು ಬೆರಳುದ್ದದ ಮೀನು ಮರಿ 1 ಚದುರ ಮೀಟರ್ ಜಾಗದಲ್ಲಿ 1 ವರ್ಷಕ್ಕೆ 1 kg ಬೆಳೀತದೆ. ಇದು ಸಿಹಿ ನೀರು ಮೀನು ಸಾಕಣೆಯಲ್ಲಿ ನಿರ್ದಿಷ್ಟ ಸೂತ್ರ. ಇದನ್ನ ರೈತರು ನೆನ್ಪಿಟ್ಕೊಂಡ್ರೆ ಅವರಷ್ಟಕ್ಕೆ ಅವರೇ ಎಷ್ಟು ಮೀನು ಮರಿಗಳನ್ನು ಬಿಡಬಹುದೆಂದು ನಿರ್ಧರಿಸಬಹುದಾಗಿದೆ. ಮತ್ತೆ ಈ 6 ಮೀನು ತಳಿಗಳ ಬಗ್ಗೆ ಏನು ಹೇಳಿದಿರಲ್ಲ, ಇವನ್ನ ಒಂದೊಂದ ಸಾಕಬೇಕು ಅಥವಾ ಮಿಶ್ರವಾಗಿ ಸಾಕಬಹುದಂತ್ರಿ? ನಾವು ಒಂದೊಂದಾಗೂ ಸಾಕ್ಬೋದು. ಒಂದೊಂದಾಗಿ ಸಾಕಿದಾಗ ಏನಾಗುತ್ತೆ, ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ. ಆಮೇಲೆ ನಮ್ಮ ಬೇರೆ ಬೇರೆ ಪದರಗಳಲ್ಲಿ ಆಹಾರ ಸಿಗುತ್ತೆ ಅಂತ ಏನ್ ಹೇಳಿದೆ, ಅದು ಸಹಿತ ವೇಸ್ಟ್ ಆಗೋಗುತ್ತೆ. ಸೊ ಹಾಗಾಗಿ ನಾವು ಎಲ್ಲಾ ಒಂದಕ್ಕಿಂತ ಜಾಸ್ತಿ ತಳಿಗಳನ್ನ ನಾವು ಒಂದೇ ಬಾರಿಗೆ ಬೆಳೆಯುವ ಕ್ರಮವನ್ನು ನಾವೇನಂತೇವೆ, ಮಿಶ್ರ ಮೀನು ಸಾಕಣೆ ಅಂತ ಹೇಳ್ತೇವೆ. ಈ ಮಿಶ್ರ ಮೀನು ಸಾಕಣೆ ಮಾಡೋದ್ರಿಂದ ಒಂದೊಂದಾಗಿ ಕಚ್ಚಾಡುವುದಿಲ್ಲ ಅಂತೀರೇನಾ? ಇಲ್ಲ, ಈ 6 ಜಾತಿಯ ಮೀನುಗಳು ಕೊಳದ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡೋದ್ರಿಂದ ಮತ್ತು ಅಲ್ಲಿಯೇ ಸಿಗುವಂತ ಆಹಾರವನ್ನು ತಿನ್ನುವುದರಿಂದ ಇವುಗಳು ಸ್ಥಳಕ್ಕಾಗಿ ಅಥವಾ ಆಹಾರಕ್ಕಾಗಲಿ ಸ್ಪರ್ಧೆ ಮಾಡುವುದಿಲ್ಲ. ಸಾಧಾರಣವಾಗಿ ಉತ್ತಮ ನಿರ್ವಹಣೆ ಇರುವ ಕೊಳಗಳಲ್ಲಿ ಮೀನುಗಳು 1 ವರ್ಷಕ್ಕೆ 1-1.5 kg ವರೆಗೆ ಬೆಳೀತವೆ. ಇನ್ನು ನೀರು ಫಲವತ್ತು ಮಾಡುವುದು ಅಂತಂದ್ರಲ್ಲ, ಹಂಗಂದ್ರೆ ಏನಂತೀರಿ? ಸಾಮಾನ್ಯವಾಗಿ ನಾವು ಕೊಳಗಳಿಗೆ ಸಣ್ಣ ಮೀನು ಮರಿಗಳನ್ನು ಬಿಡುವುದರಿಂದ ಅವುಗಳ ಕೃತಕ ಆಹಾರಕ್ಕಿಂತ ಹೆಚ್ಚು ನೈಸರ್ಗಿಕ ಆಹಾರವನ್ನ ಇಷ್ಟಪಡ್ತವೆ. ಆದ ಕಾರಣ ನೈಸರ್ಗಿಕ ಆಹಾರದ ಉತ್ಪತ್ತಿಯನ್ನು ಹೆಚ್ಚಿಸಲು ನಿರ್ದಿಷ್ಟ ಪ್ರಮಾಣದ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಮೀನು ಮರಿ ಬಿಡುವ 1-10-15 ದಿನಗಳ ಮೊದಲು ನಾವು ನೀರಿಗೆ ಹಾಕಬೇಕು. ಸಾಮಾನ್ಯವಾಗಿ ಸಗಣಿ ಗೊಬ್ಬರ ಎಕರೆಗೆ 3,000 kg ಅಥವಾ ಕೋಳಿ ಗೊಬ್ಬರವನ್ನು 1,500 kg ಹಾಕಬೇಕು. ಇನ್ನು ರಾಸಾಯನಿಕ ಗೊಬ್ಬರಗಳಾದ ಸೂಪರ್ ಫಾಸ್ಫೇಟ್ 20 kg ಮತ್ತು ಯೂರಿಯಾವನ್ನು 10 kg ಮೊದಲ ಕಂತಾಗಿ ಹಾಕಬೇಕು. ನಂತರ ಪ್ರತಿ ತಿಂಗಳು ಸಾಕಣಾವಧಿಯುದ್ದಕ್ಕೂ ಸಗಣಿ ಗೊಬ್ಬರವನ್ನು 500 kg, ಕೋಳಿ ಗೊಬ್ಬರವನ್ನು 250 kg ಮತ್ತು ಸೂಪರ್ ಫಾಸ್ಫೇಟ್ ಅನ್ನು 10 kg ಮತ್ತು ಯೂರಿಯಾವನ್ನು 5 kg ನೀರಿಗೆ ಹಾಕುತ್ತಿದ್ದರೆ ನೈಸರ್ಗಿಕ ಆಹಾರದ ಉತ್ಪತ್ತಿಯು ಸಾಕಣಾವಧಿಯುದ್ದಕ್ಕೂ ಚೆನ್ನಾಗಿರುತ್ತೆ. ಯಾವ್ಯಾವ ಮೀನನ್ನ ಎಷ್ಟೆಷ್ಟು ಪ್ರಮಾಣದಾಗ ಹಾಕ್ಬೇಕಂತೀರಿ? ಸಾಮಾನ್ಯವಾಗಿ ಮೀನು ಮರಿಗಳ ದಾಸ್ತಾನನ್ನು ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಮಾಡಬಹುದು. ಪೂರಕ ಆಹಾರವನ್ನು ಪೂರೈಸುವ ವ್ಯವಸ್ಥೆ ಇದ್ದಲ್ಲಿ ಒಂದು ಎಕರೆಗೆ ನಾವು 4,000 ಮೀನು ಮರಿಗಳನ್ನು ಬಿಡಬಹುದಾಗಿದೆ. ಒಂದು ವೇಳೆ ನಮಗೆ 6 ಜಾತಿಯ ಮೀನು ಮರಿಗಳ ಲಭ್ಯವಿದ್ದಲ್ಲಿ ನಾವು ಕಟ್ಲಾ ಮೀನನ್ನು 10-15, ರೋಹು ಮೀನನ್ನು 15-20, ಮೃಗಾಲ್ 10-15, ಬೆಳ್ಳಿಗೆಂಡೆ 20-30, ಹುಲ್ಲುಗೆಂಡೆ 5-15, ಸಾಮಾನ್ಯ ಗೆಂಡೆ 20-25. ಒಂದು ವೇಳೆ 4 ಜಾತಿಯ ಮೀನು ಮರಿಗಳ ಲಭ್ಯವಿದ್ದಲ್ಲಿ ಕಟ್ಲಾವನ್ನು 30-40, ರೋಹುವನ್ನು 20-30, ಮೃಗಾಲನ್ನು 15-20 ಹಾಗೂ ಸಾಮಾನ್ಯ ಗೆಂಡೆಯನ್ನು 20-25 ಬಿಡಬಹುದು. ಈ ಒಂದು ವೇಳೆ 3 ಜಾತಿಯ ಮೀನು ಮರಿಗಳ ಲಭ್ಯವಿದ್ದಲ್ಲಿ ಕಟ್ಲಾವನ್ನು 40, ರೋಹುವನ್ನು 30, ಮೃಗಾಲನ್ನು ಅಥವಾ ಸಾಮಾನ್ಯ ಗೆಂಡೆಯನ್ನು 30 ಅನುಪಾತದಲ್ಲಿ ಬಿಡಬೇಕು. ಇಲ್ಲಿ ರೈತರು ಒಂದು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ, ನಾವು ಮೀನು ಮರಿಗಳನ್ನ ಕೊಳದಲ್ಲಿ ಲಭ್ಯ ಅಂದ್ರೆ ಕೊಳದಲ್ಲಿ ದಾಸ್ತಾನು ಮಾಡಬೇಕಾದ್ರೆ ರೈತರು ಗಮನಿಸಬೇಕಾದ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಮೀನು ಮರಿ ಉತ್ಪಾದನಾ ಕೇಂದ್ರದಿಂದ ತಂದಂತ ಮರಿಗಳನ್ನು ಒಂದೇ ಬಾರಿಗೆ ನೀರಿನಲ್ಲಿ ಮುಳುಗಿಸಬಾರದು. ಹಂಗೆ ಒಂದ್ ವೇಳೆ ಅವರು ಅದನ್ನ ನೀರಿಗೆ ತಕ್ಕ ಹಾಗೆ, ಇಂಗ್ಲಿಷ್ ನಲ್ಲಿ ಏನಂತ ಅಕ್ಲಮಟೈಸೇಷನ್ ಅಂತ, ಆ ಕೊಳದ ನೀರು ಮತ್ತೆ ಚೀಲದಲ್ಲಿರುವಂತಹ ನೀರನ್ನ ನಾವು ಒಂದೇ ಸಮನಾಗಿ ಮಾಡಿದ ನಂತರವೇ ನಾವು ಕೊಳಕ್ಕೆ ಬಿಡಬೇಕು. ಈಗ ಮೀನು ಬದುಕಿದ್ರೆ ತಾನೇ ಅದು ಮುಂದೆ ಬೆಳೆಯೋದು, ಹಾಗಾಗಿ ಮೀನು ಬದುಕಿಸುವ ತರ ನಾವು ಅದನ್ನ ಬಿಡಬೇಕು. ಅಂದ್ರೆ ಆ ವಾತಾವರಣಕ್ಕೂ ಹೊಂದ್ಕೊಳ್ಳೋದು ಮೊದಲು ಆಗ್ಬೇಕಂತಾರೆ. ಆ ವಾತಾವರಣಕ್ಕೆ ನೀರು, ಚೀಲದ ವಾತಾವರಣ ಮತ್ತು ಕೊಳದ ವಾತಾವರಣಕ್ಕೆ ಅದು ಹೊಂದ್ಕೊಳ್ಬೇಕು. ಹೀಗೆ ಹೊಂದ್ಕೊಂಡ್ಮೇಲೆ ಮೀನುಗಳು ಚೀಲದಿಂದ ಕೊಳಕ್ಕೆ ತಮ್ಮಷ್ಟಕ್ಕೆ ತಾವೇ ಹೋಗ್ತವೆ. ಈ ಮೀನುಗಳು ಶೀಘ್ರವಾಗಿ ಬೆಳಿಬೇಕಂದ್ರೆ ಏನಾದರೂ ಆಹಾರ ಕೊಡ್ಬೇಕಾಗತ್ತಂತಾರೇನ? ಖಂಡಿತವಾಗಿಯೂ ನಾವು ಆಹಾರವನ್ನು ಕೊಡಬೇಕಾಗತ್ತೆ. ಏಕಂದ್ರೆ ಹೆಚ್ಚು ಸಾಂದ್ರತೆಯ ಮೀನು ಕೃಷಿ ಮಾಡಿದಾಗ ಮೀನು ಮರಿಗಳ ಸಂಖ್ಯೆ ಹೆಚ್ಚಾಗಿದ್ದು ಇವುಗಳಿಗೆ ದೊರೆಯುವ ನೈಸರ್ಗಿಕ ಆಹಾರ ಸಾಕಾಗೋದಿಲ್ಲ. ಆದ್ರಿಂದ ಮೀನುಗಳ ಶೀಘ್ರ ಬೆಳವಣಿಗೆಗೆ ಪೌಷ್ಟಿಕಾಂಶವುಳ್ಳ ಕೃತಕ ಆಹಾರವನ್ನು ನಾವು ಪ್ರತಿದಿನ ಕೊಡಬೇಕಾಗತ್ತೆ. ಮೀನು ಕೃಷಿಯಲ್ಲಿ ಕೃತಕ ಆಹಾರದ ಪೂರೈಕೆಗೆ ತಗುಲುವ ವೆಚ್ಚ ಒಟ್ಟು ವೆಚ್ಚದ 30-50% ಆಗುತ್ತೆ. ಸಾಮಾನ್ಯವಾಗಿ ಶೇಂಗಾ ಹಿಂಡಿ ಮತ್ತು ನಯವಾದ ಅಕ್ಕಿ ತೋಡನ್ನು 1:1 ಪ್ರಮಾಣದಲ್ಲಿ ಬೆರೆಸಿ ನೀರಿನಲ್ಲಿ ಅದನ್ನು ನೆನೆಸಿ ಮುದ್ದೆ ಮಾಡಿ ಮೀನುಗಳಿಗೆ ಆಹಾರವಾಗಿ ಕೊಡುವುದು ರೂಢಿಯಲ್ಲಿದೆ. ಇತ್ತೀಚೆಗೆ ಮೀನುಗಳು ಉತ್ತಮ ಬೆಳವಣಿಗೆಗೆ ಅವಶ್ಯವಾಗಿ ಬೇಕಾಗಿರುವ ಪೌಷ್ಟಿಕಾಂಶಗಳನ್ನು ಒಳಗೊಂಡ ಕೃತಕ ಆಹಾರವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದಲ್ಲದೇ ಕಡಿಮೆ ಖರ್ಚಿನಲ್ಲಿ ಮೀನು ತಿನ್ನುವಂತಹ ಸ್ಥಳೀಯವಾಗಿ ಲಭ್ಯ ಇರುವಂತಹ ಆಹಾರ ಪದಾರ್ಥಗಳನ್ನು ನಾವು ಉಪಯೋಗಿಸಬಹುದಾಗಿದೆ. ಉದಾಹರಣೆಗೆ ಸೂರ್ಯಪಾನ ಹಿಂಡಿ, ಜೋಳದ ಹಿಟ್ಟು, ಗೋಧಿ ತೌಡು, ಮೆಕ್ಕೆಜೋಳದ ಹಿಟ್ಟು ಇತ್ಯಾದಿಗಳು. ಸಾಮಾನ್ಯವಾಗಿ ಕೃತಕ ಆಹಾರವನ್ನು ಮೀನಿನ ದೇಹ ತೂಕದ 2-4% ಪ್ರಮಾಣದಲ್ಲಿ ನೀಡಲಾಗುತ್ತದೆ. 1 ಎಕರೆಗೆ 4,000 ಮೀನು ಮರಿಗಳ ದಾಸ್ತಾನು ಇದ್ದಲ್ಲಿ ನಾವು ಪ್ರತಿದಿನ ಮೊದಲ 90 ದಿನ 800 ಗ್ರಾಂನಂತೆ, ಎರಡನೇ 90 ದಿನ 1,600 ಗ್ರಾಂನಂತೆ, ಮೂರನೇ 90 ದಿನ 3,200 ಗ್ರಾಂನಂತೆ, ಕೊನೆಯ 90 ದಿನ 6,400 ಗ್ರಾಂನಂತೆ ನಾವು ಮೀನುಗಳಿಗೆ ಆಹಾರವನ್ನು ನೀಡಬೇಕು. ಆಹಾರವನ್ನು ನೀಡುವ ರೀತಿ ಹೇಗಿರ್ಬೇಕಂತೀರಿ? ಇನ್ನು ಆಹಾರವನ್ನು ನಾವು ಯಾವ ಸಮಯದಲ್ಲಿ ಮತ್ತು ಹೇಗೆ ಕೊಡುತ್ತೇವೆ ಎನ್ನುವುದು ಮೀನು ಸಾಕಣೆಯಲ್ಲಿ ಬಹಳ ಮುಖ್ಯವಾದ ಅಂಶ. ಪ್ರತಿನಿತ್ಯ ಕೊಡಬೇಕಾದ ಆಹಾರವನ್ನು ನಾವು 2 ಭಾಗಗಳನ್ನಾಗಿ ಮಾಡಿ ಒಮ್ಮೆ ಬೆಳಗ್ಗೆ ಮತ್ತು ಇನ್ನೊಮ್ಮೆ ಸಂಜೆ ಮೀನುಗಳಿಗೆ ಕೊಟ್ಟರೆ ಆಹಾರ ವ್ಯರ್ಥವಾಗದೆ ಪರಿಣಾಮಕಾರಿಯಾಗಿ ಬಳಸಲ್ಪಡುತ್ತದೆ. ಆಹಾರ ಕೊಡಲು ಒಂದು ನಿರ್ದಿಷ್ಟ ಸ್ಥಳ ಮತ್ತು ಸಮಯವನ್ನು ಆಯ್ದುಕೊಳ್ಳಬೇಕು ಮತ್ತು ಪ್ರತಿದಿನ ಅದೇ ವೇಳೆಗೆ ಅದೇ ಸ್ಥಳದಲ್ಲಿ ಆಹಾರ ಕೊಡುವ ಅಭ್ಯಾಸ ಮಾಡಿದರೆ ಕೆಲವೇ ದಿನಗಳಲ್ಲಿ ಮೀನುಗಳು ಸಮಯಕ್ಕೆ ಸರಿಯಾಗಿ ಬಂದು ಕಾಯುತ್ತಿರುತ್ತವೆ. ಸಾಮಾನ್ಯವಾಗಿ 3-4 ನಿರ್ದಿಷ್ಟ ಸ್ಥಳಗಳಲ್ಲಿ ನಾವು ತಟ್ಟೆಗಳನ್ನು ಬಳಸಿ ಆಹಾರವನ್ನು ಕೊಡುವುದು ಒಳ್ಳೆಯದೇ. ಈ ರೀತಿ ಮಾಡೋದ್ರಿಂದ ಆಹಾರ ಪೋಲಾಗುವುದಿಲ್ಲ. ಇದಲ್ಲದೆ ಆಹಾರವನ್ನು ಪರಿಣಾಮಕಾರಿಯಾಗಿ ನಾವು ಬಳಸಿದಂತೆ ಆಗುತ್ತೆ. ಇದಲ್ಲದೇ ನಾವು ಮೀನಿನ ಒಂದು ಆರೋಗ್ಯವನ್ನು ಪರೀಕ್ಷೆ ಮಾಡಿದಾಗೂ ಆಗುತ್ತೆ. ತಟ್ಟೆಗಳನ್ನು ಬಳಸಿ ಆಹಾರವನ್ನು ನೀಡಿದಲ್ಲಿ ಆ ಮೀನುಗಳ ಆರೋಗ್ಯವನ್ನು ಪರಿಶೀಲನೆ ಮಾಡಿದಾಗುತ್ತೆ. ಆಹಾರ ಪೋಲಾಗದಂತೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಕ್ ಫೀಡಿಂಗ್ ಎಂಬ ವಿಧಾನದಿಂದ ಸಹಿತ ನಾವು ಆಹಾರವನ್ನು ನೀಡಬಹುದಾಗಿದೆ. ಇನ್ನು ಈ ಮೀನಿನ ಹಿಡುವಳಿ ಬಗ್ಗೆ ತಿಳಿಸ್ತೀರಿ? ಮೀನಿನ ಮರಿಗಳನ್ನು ನಾವು ಕೊಳದಲ್ಲಿ ಬಿಟ್ಟ ಒಂದು 8-10 ತಿಂಗಳ ನಂತರ, ಅಂದ್ರೆ ಸಾಮಾನ್ಯವಾಗಿ ಮೀನುಗಳು 0.75-1.5 ಕಿಲೋಗ್ರಾಂನಷ್ಟು ಬೆಳೆದ ನಂತರ ನಾವು ಅವುಗಳನ್ನ ಎಳೆ ಬಲೆ, ಬಿಡುಬಲೆಗಳಿಂದ ಹಿಡಿಯಬಹುದು. ಇನ್ನು ಮೀನಿನ ಆರ್ಥಿಕತೆ ಬಗ್ಗೆ ತಿಳಿಸ್ಕೊಡ್ರಿ. ಹೌದು, ಯಾವುದೇ ವ್ಯವಸಾಯದಲ್ಲಿ ಆರ್ಥಿಕತೆ ಬಹಳ ಮುಖ್ಯ. ಮೀನು ಸಾಕಣೆಯಲ್ಲಿ ಒಂದು ಹೆಕ್ಟೇರ್ ಜಲ ಪ್ರದೇಶದಲ್ಲಿ ಸುಮಾರು 65 ರೂಪಾಯಿಗಳಷ್ಟು ವೆಚ್ಚ ಮಾಡಿ ಇದರಿಂದ ಒಟ್ಟು 6,000 ರಿಂದ 6,500 ಕೆಜಿಯಷ್ಟು ಮೀನನ್ನು ನಾವು ಮಾರಾಟ ಮಾಡಿ ಸುಮಾರು 60,000 ರಿಂದ 65,000 ರೂಪಾಯಿಗಳಷ್ಟು ನಿವ್ವಳ ಲಾಭ ಪಡೆಯಬಹುದಾಗಿದೆ. ಇಲ್ಲಿ ರೈತರು ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಅಂದ್ರೆ ಧಾರ್ಮಿಕ ಹಬ್ಬಗಳನ್ನು ಗಮನದಲ್ಲಿಟ್ಕೊಂಡು ಅವರು ಮೀನಿನ ಹಿಡುವಳಿಯನ್ನು ಮಾಡಿ ಅದರ ಮಾರಾಟ ಮಾಡಿದಾಗ ಅವರಿಗೆ ಹೆಚ್ಚಿನ ಲಾಭ ಬರುತ್ತೆ. ಮತ್ತೆ ಈ ಮೀನು ಸಾಕಣೆ ಬಗ್ಗೆ ಆಸಕ್ತಿ ಹೊಂದಿರ್ತಾರಂತೀರೀಗ? ಮೀನಿನ ಸಾಕಣೆ ಬಗ್ಗೆ ಬಹಳಷ್ಟು ರೈತರ ಆಸಕ್ತಿ ಹೊಂದಿದ್ದಾರೆ, ಯಾಕಂದ್ರೆ ಕೂಲಿಯ ಒಂದು ಖರ್ಚು ಬಹಳ ಕಡಿಮೆ, ಲೇಬರ್ ಕಾಸ್ಟ್ ಅಂತ ಏನ್ ಹೇಳ್ತೇವಲ್ಲ ಅದು ಬಹಳ ಕಡಿಮೆ, ಹಾಗಾಗಿ ಹೆಚ್ಚಿನ ಒಂದು ಕೂಲಿಯ ಒಂದು ಅವಶ್ಯಕತೆ ಬೀಳೋದಿಲ್ಲ. ಇಲ್ಲಿ ಕೃಷಿಯ ಜೊತೆಗೆ ಅಥವಾ ತೋಟಗಾರಿಕೆಯ ಜೊತೆಗೆ ಅಥವಾ ಇನ್ನಿತರ ಹೈನುಗಾರಿಕೆಯ ಜೊತೆಗೆ ನಾವು ಮೀನು ಸಾಕಣೆಯನ್ನು ಮಾಡಬಹುದಾಗಿದೆ. ಇನ್ನು ಸಿಗಡಿಯ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಸಿಗಡಿ ಈಗಾಗಲೇ ಗೊತ್ತಿದ್ದಂಗೆ ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ಮತ್ತು ಅತೀ ರುಚಿಕರವಾದ ಆಹಾರ ಅಂತ ನಾವು ಹೇಳ್ತೇವೆ. ಹೊರದೇಶಗಳಲ್ಲಿ ಸಿಗಡಿಗೆ ಬಹಳ ಬೇಡಿಕೆ ಇದೆ. ಅತಿ ಹೆಚ್ಚಿನ ವಿದೇಶಿ ವಿನಿಮಯಗೊಳಿಸುವಲ್ಲಿ ಸಹಿತ ಸಿಗಡಿ ಒಳ್ಳೆಯ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ. ಮುಖ್ಯವಾಗಿ ಕಡಲು ತೀರದಲ್ಲಿ ಸಮುದ್ರ ಸಿಗಡಿ ಮರಿಗಳನ್ನು ನಾವು ಪಾಲನೆ ಮಾಡುವುದು ರೂಢಿಯಲ್ಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಹಿ ನೀರು ಸಿಗಡಿ ಪಾಲನೆ ಮಾಡುವುದರಿಂದಲೂ ಸಹಿತ ಹೆಚ್ಚಿನ ಆದಾಯ ಗಳಿಸಬಹುದೆಂದು ತಿಳಿದು ಬಂದಿದೆ. ಈ ಸಿಹಿ ನೀರಿನ ಸಿಗಡಿಗಳಲ್ಲಿ 40 ಕ್ಕೂ ಹೆಚ್ಚು ತಳಿಗಳಿದ್ದು ಅವುಗಳಲ್ಲಿ ದೈತ್ಯ ನೀರು ಸಿಗಡಿ ಅಂದರೆ ಜಾಯಿಂಟ್ ಫ್ರೆಶ್ ವಾಟರ್ ಪ್ರಾನ್ ಅಂತೇವೆ ಮತ್ತು ನದಿ ಸಿಗಡಿ ರಿವರ್ ಪ್ರಾನ್ ಅಂತೇವೆ, ಇವುಗಳು ಶೀಘ್ರವಾಗಿ ಬೆಳೆಯುವ ಪ್ರಮುಖ ತಳಿಗಳಾಗಿವೆ. ಈ ಪ್ರಪಂಚದ ಒಟ್ಟು ಸಿಗಡಿ ಉತ್ಪಾದನೆಯ 6-8% ಉತ್ಪಾದನೆ ಸಿಹಿ ನೀರು ಸಿಗಡಿಯಿಂದಲೇ ಬರುತ್ತದೆ. ಇನ್ನು ಭಾರತ ದೇಶದಲ್ಲಿ ಪಾಲನೆಯಿಂದ ಬರುವಂಥ ಸಿಗಡಿ ಉತ್ಪಾದನೆ ಸುಮಾರು 1.2-1.6 ಟನ್ಗಳಷ್ಟಿದೆ. ಈ ಮಿಶ್ರ ಮೀನು ಸಾಕಣೆಯ ಜೊತೆಗೆ ಬೆಳೆದಾಗ ಇದರ ಉತ್ಪಾದನೆ ಸುಮಾರು 600-800 ಕಿಲೋಗ್ರಾಂ ಇಳುವರಿ ಬರುತ್ತದೆ. ಈ ಸಿಗಡಿಯನ್ನು ನಾವು ನಡೆದಾಡುವ ಡಾಲರ್ ಅಂತಲೇ ಕರಿತೇವೆ. ಸಾಮಾನ್ಯವಾಗಿ ಸಿಗಡಿ ಪಾಲನಾ ಅವಧಿಯಲ್ಲಿ ಕೃಷಿಕರು ಗಮನಿಸಬೇಕಾದ ಅಂಶಗಳು ಯಾವು ಅಂತೀರಿ? ಗಮನಿಸಬೇಕಾದ ಅಂಶಗಳಿವೆ. ಇಲ್ಲಿ ಒಂದನೇದಾಗಿ ನೀರಿನಲ್ಲಿನ ಕರಗಿದ ಆಮ್ಲಜನಕದ ಪ್ರಮಾಣವನ್ನು ಯಾವಾಗಲೂ ಸುಮಾರು 5-6 PPM ಇರುವ ಹಾಗೆ ನೋಡಿಕೊಳ್ಬೇಕು. ಎರಡನೇದಾಗಿ ಕೊಳದ ಸುತ್ತ ಸುಮಾರು 60 cm ಎತ್ತರಕ್ಕೆ ನೈಲಾನ್ ಪರದೆಯ ಬೇಲಿಯನ್ನು ನಿರ್ಮಿಸಬೇಕು. ಇದರಿಂದ ಹಾವು, ಕಪ್ಪೆ, ಏಡಿ ಮುಂತಾದ ಅನಗತ್ಯ ಜಲಚರ ಪ್ರಾಣಿಗಳನ್ನು ಕೊಳದ ಒಳಕ್ಕೆ ಬರದಂತೆ ತಡೆಗಟ್ಟಬಹುದು. ಮೂರನೇದಾಗಿ ಈ ಸಿಗಡಿಗಳು ಬೆಳವಣಿಗೆ ಹೊಂದಿದ ಹಾಗೆ ಪೊರೆ ಬಿಡ್ತವೆ. ಪೊರೆ ಬಿಟ್ಟಾಗ ಅವುಗಳ ದೇಹ ಬಹಳ ಮೃದುವಾಗಿರುತ್ತದೆ. ಈ ಗಟ್ಟಿಮುಟ್ಟಾದ ಇತರ ಸಿಗಡಿಗಳು ತಿನ್ನುವ ಸಾಧ್ಯತೆ ಇರುತ್ತದೆ. ಇಂಥ ಕೃಶವಾದ ಸಿಗಡಿಗಳಿಗೆ ರಕ್ಷಣೆ ಕೊಡಲು ಕೃತಕ ಗೂಡುಗಳನ್ನು ಒದಗಿಸಬೇಕು. ಅಂದರೆ ಗಿಡಗಳ ಕೊಂಬೆಗಳು ಅಥವಾ ಬಿದಿರಿನ ಬೊಂಬುಗಳು ಅಥವಾ ನಾಡ ಹೆಂಚು, ಪ್ಲಾಸ್ಟಿಕ್ ಪೈಪ್ಗಳು ಇತ್ಯಾದಿಗಳನ್ನು ನಾವು ಕೃತಕ ಗೂಡುಗಳನ್ನಾಗಿ ಉಪಯೋಗಿಸಬಹುದು. ಇನ್ನು ಕೊನೆಯದಾಗಿ ಸಿಗಡಿಯ ಆರ್ಥಿಕತೆ ಬಗ್ಗೆ ತಿಳಿಸ್ಕೊಡ್ರಿ. 1 ಹೆಕ್ಟೇರ್ ಕೊಳಕ್ಕೆ ಕಾಯಂ ಖರ್ಚಾಗಿ ಸುಮಾರು 1.5-2 ಲಕ್ಷ ರೂಪಾಯಿ ಬೇಕಾಗುತ್ತೆ. ಹಾಗೆಯೇ ಒಂದು ಬೆಳೆಯನ್ನು ತೆಗೆಯಲು ಬೇಕಾದ ಕಾರ್ಯನಿರ್ವಹಣಾ ವೆಚ್ಚ ಸುಮಾರು 1.5 ಲಕ್ಷ ರೂಪಾಯಿ ಆಗುತ್ತೆ. 1 ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 1.5 ಟನ್ ಇಳುವರಿ ಬರುತ್ತದೆ ಅಂತ ತಿಳ್ಕೊಂಡ್ರೆ ಅತಿ ಕಡಿಮೆ ಅಂದ್ರೂ 200 ರೂಪಾಯಿಗೆ ಮಾರಿದಾಗ ಖರ್ಚು ವೆಚ್ಚ ತೆಗೆದು ಸುಮಾರು 1.5-2 ಲಕ್ಷಗಳ ಆದಾಯವನ್ನು ನಾವು ಪಡೆಯಬಹುದಾಗಿದೆ. ಒಳ್ಳೆಯದು ಡಾಕ್ಟರ್ KV ಬಸವಕುಮಾರ್ ಅವರೇ, ತಾವು ಇಲ್ಲಿವರೆಗೆ ಒಳನಾಡು ಮೀನು ಸಾಕಣೆಯಲ್ಲಿ ಸುಧಾರಿತ ಪದ್ಧತಿಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಒಳನಾಡು ಮೀನು ಸಾಕಾಣಿಕೆ ಕುರಿತು ಡಾಕ್ಟರ್ ಬಸವಕುಮಾರ್ ಅವರೊಂದಿಗೆ ನಾನು ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಬೀಳಗಿಯ ಬಸವರಾಜ್ ಮಾರುತಿ ಭಜಂತ್ರಿ ಹಾಗೂ ಮೇಳದವರಿಂದ ನಗಾರಿ ನೌಬತ್ತು ವಾದನ, 7 ಮಾತ್ರ ಅಟ್ಟತಾಳ. ಇದುವರೆಗೂ ಬೀಳಿಗೆಯ ಬಸವರಾಜ ಮಾರುತಿ ಭಜಂತ್ರಿ ಹಾಗೂ ಮೇಳದವರಿಂದ ನಗಾರಿ ನವಭತ್ ವಾದನದಲ್ಲಿ ಅಟ್ಟತಾಳ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ನಾಯಕನ ಹುಲಿಕಟ್ಟಿಯ ಲಕ್ಷ್ಮಣ ಹರಿಜನ್ ಹಾಗೂ ಮೇಳದವರಿಂದ ಗೀಗಿ ಪದ. ಲಕ್ಷ್ಮೀಬಾಯಿ ಹರಿಜನ ಹಾಗೂ ಮೇಳದವರಿಂದ ಗೀಗಿ ಪದ ಕೇಳುತ್ತಿರುವಿರಿ.